ಪರಮಾತ್ಮ. ಮುಖ್ಯ ಪರಮಾತ್ಮ ಅಂದ್ರೆ ಕಾಲಮಾಂತಿಕ, ಕಾಲಮಾಂತಿಕವಾದ ಆತ್ಮತತ್ವವನ್ನೇ ಅಕಸ್ಮಾತ್ ನ ಗೃಹ್ಯತೆ, ಆ ಅರ್ಥದಲ್ಲಿ ಹೇಗೆ ವ್ಯಾಖ್ಯಾನಿಸಲಿಲ್ಲ, ಶಬ್ದ ಇದೆಯಲ್ಲ ವಿದ್ಯಾ, ವಿದ್ಯಾ ಅಂದ್ರೆ ಆತ್ಮವಿದ್ಯ. ಅವಾಗ ಏನ್ ಅರ್ಥ ಆಗ್ತಿದ್ದು, ವಿದ್ಯೆಯ ಅಮೃತ ಮಶ್ನುತೆ. ಯಾವ ಥರ ಅಮೃತತ್ವ ಇದು? ಕಲ್ಪಾಂತಿಕ ಅಮೃತತ್ವ ಅಥವಾ ಈ ದೇಹವನ್ನು ಬಿಟ್ಟ ನಂತರ ಅಮೃತತ್ವ ಅಂತಾನೆ. ಇವೆಲ್ಲವೂ ಕೂಡ ಅಂದಂತ ಮಕ್ಕಳು ಕರ್ಮ ಮಾರ್ಗಗಳೆಲ್ಲ. ವಿದ್ಯಾ ಅನ್ನೋ ಶಬ್ದ ಆತ್ಮವಿದ್ಯಾ ಅನ್ನೋದು ಆತ್ಮವಿದ್ಯಾ ಕರ್ಮವಾಗಿಂದ ಪ್ರಾಪ್ತಿ ಆಗ್ತದೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಕಾರ್ಯದರ್ಶಿ ಬರ್ತಾರೆ, ನನೋ ಉಕ್ತಾಯ ಪರಮಾತ್ಮ ವಿದ್ಯಾಯಾಹ ವಿದ್ಯಾಯಾಹ ಪರಮಾತ್ಮ ವಿದ್ಯಾಯಾಹ ಕರ್ಮಣಶ್ಚ ವಿರೋಧಾತ್ ಸಮುಚ್ಚಯ ಅನುಪಪತ್ತಿ. ಹಾಗೇನಾದರೂ ಪಾರಮಾರ್ಥಿಕವಾದಂತಹ ಪರಮಾತ್ಮ ಅನ್ನುವ ಮುಖ್ಯ ಅರ್ಥವನ್ನು ಏನಾಗುತ್ತದೆ ಅಂದ್ರೆ ಕರ್ಮನಷ್ಟ ವಿರೋಧ ಆದ್ರೆ ಈ ಪರಮಾತ್ಮನ ವಿದ್ಯೆಗೂ ಮುಖ್ಯಾತ್ಮ ಪರಮಾತ್ಮ ವಿದ್ಯೆಗೂ ಮತ್ತು ಕರ್ಮಕ್ಕೂ ವಿರೋಧವಿರೋದ್ರಿಂದ ಸಮುಚ್ಚಯ ಅನುಪಪತ್ತಿ, ಎರಡನ್ನು ಸೇರಿಸಿ ನಾವು ಮೋಕ್ಷವನ್ನು ಹೊಂದಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಆಗ್ತದಾಗುವುದಿಲ್ಲ. ಆಗೋದಿಲ್ಲ. ಸತ್ಯಂ ವಿರೋಧ ಅವಗಮ್ಯತೆ, ವಿರೋಧ ಅವಿರೋಧಯೋ ಶಾಸ್ತ್ರ ಪ್ರಮಾಣತತ್ವಾತ್. ಸತ್ಯ ಒಂದು ರೀತಿ ನೀವು ಹೇಳೋದು ಸರಿಯಾಗಿದೆ, ಪೂರ್ವ ಪಕ್ಷ ಹೇಳ್ತಾನೆ, ಒಂದು ರೀತಿ ನೀವು ಹೇಳೋದು ಸರಿಯಾಗಿದೆ ಸತ್ಯಂ. ಏನಪ್ಪ ಅಂದ್ರೆ ವಿರೋಧ ಅದು ನ ಅವಗಮ್ಯತೆ, ಈ ಏನು ವಿರೋಧ ನೀವು ಮಾತಾಡ್ತಾ ಇದ್ದೀರಿ, ಈ ವಿರೋಧವನ್ನ ನಾವು ಜಾಸ್ತಿ ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಗುರು ಪಕ್ಷಿ ಯಾಕೆ ತಗೋಬಾರದು ಅಂತಂದ್ರೆ ಎರಡಕ್ಕೂ ಶಾಸ್ತ್ರವೇ ಪ್ರಮಾಣ. ಯಾವುದು ಶಾಸ್ತ್ರವು ಪ್ರಮಾಣ ಸಿಗೋದು, ಒಂದನ್ನು ತಗೋತೀವಿ ಒಂದು ಬಿಡ್ತೀವಿ ಅಂದ್ರೆ ಆಗುದಿಲ್ಲ. ಶಾಸ್ತ್ರ ಪ್ರಮಾಣವನ್ನು ಸ್ವೀಕರಿಸಿದ ಮೇಲೆ ಎರಡನ್ನೂ ನ ಅವಲಂಬಿತ ವಿರೋಧ ಹಾಗೂ ನ ಅವಲಂಬಿತೆ, ಈ ಎರಡರಲ್ಲಿ ಇರುವಂತಹ ವಿರೋಧ ಯಾವುದು, ವಿದ್ಯಾ ಮತ್ತು ಅವಿದ್ಯಾ, ಇವು ಎರಡರಲ್ಲಿ ಇರುವಂತಹ ವಿರೋಧವನ್ನ ನ ಅವಗಮ್ಯತೆ ಅದು ಜಾಸ್ತಿ ಲೆಕ್ಕಕ್ಕೆ ತಗೋಬಾರದು. ಏಕೆಂದರೆ ವಿರೋಧ ಅವಿರೋಧ ಇರುವ ಶಾಸ್ತ್ರ ಪ್ರಮಾಣಕತ್ವ ವಿದ್ಯೆಯ ವಿದ್ಯೆಯ ವಿಷಯದಲ್ಲಿಯೂ ಅವಿದ್ಯೆಯ ವಿಷಯದಲ್ಲಿಯೂ ಇರುವ ವಿರೋಧವನ್ನ ನಾವು ಲೆಕ್ಕಕ್ಕೆ ತಗೋಬಾರದು. ಏಕೆಂದರೆ ಎರಡಕ್ಕೂ ಶಾಸ್ತ್ರವೇ ಪ್ರಮಾಣವಾಗುತ್ತದೆ. ಮುಂದುವ ಸಹ ಯಥಾ ವಿದ್ಯಾ ಅನುಷ್ಠಾನ ವಿದ್ಯಾ ಉಪಾಸನ ಶಾಸ್ತ್ರ ಪ್ರಮಾಣಕಂ ತಥಾ ತದ್ವಿರೋಧ ಅವಿರೋಧೌ ಅಪಿ ಯಥಾ ಚ ನ ಹಿಂಸಾ ಸರ್ವಭೂತಾನಿ ಶಾಸ್ತ್ರ ಶಾಸ್ತ್ರಾತ್ ಅವಗತಂ ಪುನಃ ಶಾಸ್ತ್ರೇಣ ಏವ ಸಾಧ್ಯತೆ ಅಧ್ವರೆ ಪಶು ಹಿಂಸಾ ಇವನು ಪೂರ್ವಪಕ್ಷ ಏನು ಸಾಮಾನ್ಯ ತಿಳ್ಕೊಬಾರ್ದು ಅಂತ ಭಾರಿ ಓದಿರ್ತಾನೆ, ಎಲ್ಲ ಗೊತ್ತಿರ್ತದೆ. ನಾವು ಹೇಳ್ತಿರ್ತೀವಿ ಪೂರ್ವಪಕ್ಷ ಮುಂದುವರ್ಸ್ತಾನೆ, ಯಥಾ ವಿದ್ಯಾ ಅನುಷ್ಠಾನ ವಿದ್ಯಾ ಅವಿದ್ಯಾ ಅನುಷ್ಠಾನ ವಿದ್ಯಾ ಉಪಾಸನ ಚ. ಯಾವ ಪ್ರಕಾರ ಅವಿದ್ಯೆಯನ್ನ ಕರ್ಮ ಅನುಷ್ಠಾನದ ಮೂಲಕವಾಗಿ, ವಿದ್ಯೆಯಿಂದ ಉಪಾಸನಾದಿಗಳ ಮೂಲಕವಾಗಿ ಏನು ವಿಷಯಗಳನ್ನು ತಿಳಿಸಿರಲಾಗಿದ್ದರೋ ಎರಡನ್ನು ಶಾಸ್ತ್ರ ಪ್ರಮಾಣದ, ಹೌದಾ, ಶಾಸ್ತ್ರದಲ್ಲಿ ಪ್ರಮಾಣವನ್ನು ಕಾಣುತ್ತೇವೆ. ವಿದ್ಯಾ ಉಪದೇಶದಲ್ಲಿಯೂ ಶಾಸ್ತ್ರವೇ ಪ್ರಮಾಣ, ಅವಿದ್ಯಾ ವಿಷಯದಲ್ಲಿಯೂ ಶಾಸ್ತ್ರವೇ ಪ್ರಮಾಣ. ತಥಾ ಅವುಗಳ ವಿರೋಧ ಅವಿರೋಧವು ಅಪಿ, ವಿದ್ಯೆಯ ವಿರೋಧವೇ ಆಗಲಿ ಅಥವಾ ಅವಿರೋಧವೇ ಆಗಲಿ, ಇವು ಎರಡನ್ನೂ ಕೂಡ ನಾವು ಶಾಸ್ತ್ರ ಪ್ರಮಾಣ ಅಂತ ಹೋಗಬೇಕಾಗ್ತದೆ. ಸದ್ವಿರೋಧ ಅವಿರೋಧವು ಅಪಿ, ಅವುಗಳಲ್ಲಿ ವಿರೋಧ ಅವಿರೋಧಗಳನ್ನು ಕೂಡ ಶಾಸ್ತ್ರವೇ ಪ್ರಮಾಣ ಹೋಗಬೇಕಾಗ್ತದೆ. ಹಾಗೆ ಒಪ್ಪಾದರೆ ನಾವು ಯಾಕಂದ್ರೆ ವಿರೋಧ ಮಾಡಬೇಕು, ನಾವು ಯಾಕೆ ವಿರೋಧ ಮಾಡಬೇಕಂದ್ರೆ ಶಾಸ್ತ್ರ ಒಪ್ಪಿಗೆ ಕೊಟ್ಟಿದೆ ಅಲ್ವೋ. ಒಂದಕ್ಕೊಂದು ವಿರೋಧ ಅಂತ ನೀವು ಹೇಳ್ತೀರಾ, ಹೀಗಾಗಿ ಎರಡು ಬೇರೆನೆ ಅಂತ ನೀವು ಹೇಳ್ತೀರಾ, ಎರಡಕ್ಕೂ ಶಾಸ್ತ್ರೀಯ ಪ್ರಮಾಣವಾಗಿದ್ದರಿಂದಾಗಿ ಆ ವಿರೋಧವನ್ನ ನಾವು ಒಪ್ಕೋಬಾರದು. ಸರಾಸರಿ ಒಂದೇ ಅದು, ಅದನ್ನ ನಾವು ಲೆಕ್ಕಕ್ಕೆ ತಗೋಬಾರ್ದು. ಹೇಗೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ಕೊಡ್ತಾನೆ. ಯಥಾಚ ಹೇಗೆ ಯಾವ ಪ್ರಕಾರ ಸರ್ವಾಹ ಭೂತಾನಿ ನ ಹಿಂಸ್ಯಾದ ಇಲ್ಲಿ ಏನಾದ ಶಾಸ್ತ್ರ ಒಂದು ಉಪದೇಶ ಮಾಡ್ತದೆ ನೋಡ್ರಿ, ಏನದು ಉಪದೇಶ ಮಾಡ್ತದೆ, ಹಿಂಸಾ ನ ಕುರಿಯಾತ್, ಯಾವ ಭೂತ ರಾಶಿಗಳಿಗೂ ಕೂಡ ಹಿಂಸೆಯನ್ನ ಮಾಡಬಾರದು. ಪ್ರಮಾಣ ಇದ್ದಲ್ಲಪ್ಪ ಶಾಸ್ತ್ರ ಹೇಳ್ತಿಲ್ಲೋ ಅದು ಒಪ್ಕೊಂಡ್ಯಾ. ಅದೇ ಶಾಸ್ತ್ರ ಹೋಮ ಮಾಡುವಾಗ ಅವ್ರ ಕಿವಿಯಲ್ಲಿ ಹೇಳ್ತದೆ ಏನಂತ ಹೇಳ್ತದೆ, ಪುನಃ ಶಾಸ್ತ್ರೀಯ ಬಾಧ್ಯತೆ ಪಶು ಹಿಂಸಾವಿತಿ, ನೀನು ಬಲಿಯನ್ನ ಕೊಡು, ಯಾವುದಾದ್ರೂ ಪಶುವನ್ನ ಹಿಂಸೆ ಮಾಡದೆ ಬಲಿ ಕೊಡ್ಲಿಕ್ಕಾಗ್ತದ? ಒಂದ್ ಕಡೆ ಹೇಳ್ತದೆ ನೀ ಹಿಂಸಾ ಮಾಡಬೇಡ, ಇನ್ನೊಂದ್ ಕಡೆ ಹೇಳ್ತದೆ ನೀನು ನಿನ್ನ ಹೋಮ ಹವನದಲ್ಲಿ ಬಲಿಯನ್ನ ಪಶು ಬಲಿಯನ್ನ ಕೊಡು ಅಂತ ಹೇಳ್ತದೆ. ಇವು ಒಂದಕ್ಕೊಂದು ವಿರೋಧವಾದ ಹೇಳಿಕೆಗಳು ಹೋದಲ್ಲೋ, ಆದ್ರೂ ನಾವು ಅನುಸರಿಸ್ತೇವೋ ಇಲ್ಲೋ ಅಂತ ಇಟ್ಕೊಂಬೋಣ, ಅನುಸರಿಸ್ತೇವೋ ಇಲ್ಲೋ. ಹಾಗೆಯೇ ಇವು ಎರಡು ಒಂದಕ್ಕೊಂದು ವಿರೋಧ ಆಗಿದ್ರು ಕೂಡ ಇದನ್ನ ನೀವು ಇದನ್ನು ಮಾಡಿ ಏನಂತದಕ್ಕೆ ಸಮುಚ್ಚಯ ಮಾಡಿ, ಯಾಕೆ ಮಾಡಬಾರ್ದು? ಹಿಂಸೆಯನ್ನ ಮಾಡದೇ ಇರುವುದು ಪ್ರಮಾಣವೇ, ಹಿಂಸವನ್ನ ಮಾಡುವುದು ಕೂಡ ಪ್ರಮಾಣವೇ. ಎಲ್ಲಿ ಬೇಕು ಅಲ್ಲಿ ಹಿಂಸೆ ಮಾಡಿ, ಎಲ್ಲಿ ಬೇಕು ಅಲ್ಲಿ ಹಿಂಸೆ ಮಾಡಬೇಡಿ, ಪೂರ್ತಿ ನಿಮಗೆ ಅವಕಾಶ ಕೊಟ್ಬಿಡ್ತು. ಹೀಗೆ ಅಲ್ಲಿ ಸಮುಚ್ಚಯ ಸಾಧ್ಯವೋ ಹಾಗೆ ಇಲ್ಲಿಯೂ ಕೂಡ ಸಮುಚ್ಚಯ ಸಾಧ್ಯ. ಪುನಃ ಶಾಸ್ತ್ರೇನೇ ಬಾಧ್ಯತೆ ಆದರೆ ಪಶು ಹಿಂಸ್ಯಾದಿತಿ ಏವಂ ವಿದ್ಯಾ ಅವಿದ್ಯ ಅವಿದ್ಯೆಯೋ ಸ್ಯಾತ್ ಅಪಿ ಸ್ಯಾತ್ ವಿದ್ಯಾ ಕರ್ಮಣೋಶ್ಚ ಸಮುಚ್ಚಯ. ಹೇಗೆ ಅವು ಎರಡೂ ಪ್ರಮಾಣದ ಕೇಳಿಸಿಕೊಂಡು ಬಾಯಲ್ಲಿ ಬರ್ಕಿಟ್ಕೊಂಡು ಕೂತ್ಕೊಂಡ್ರು, ಹಾಗೆಯೇ ಇಲ್ಲಿಯೂ ಕೂಡ ವಿದ್ಯಾ ಅವಿದ್ಯಾಯೋ ವಿರೋಧಗಳಿದ್ದರೂ ಕೂಡ ನೀವು ಏನು ಮಾಡೋ ಹಾಗಿಲ್ಲ, ಯಾಕೆಂದರೆ ವಿದ್ಯಾ ಕರ್ಮನೋಶ್ಚ ಸಮುಚ್ಚಯ. ವಿದ್ಯಾ ಮತ್ತು ಕರ್ಮಗಳ ಸಮುಚ್ಚಯ ಮಾಡಲಿಕ್ಕೆ ಸಾಧ್ಯನೇ? ಸುಮ್ಮನೆ ಬಾಯಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಆದ್ರೂ ಒಂಥರ ಇಲ್ಲಿ ಆದ್ರೂ ಒಂಥರ, ಯಾಕೆ ಅಲ್ಲಿ ಸಮುಚ್ಚಯ ಮಾಡಿರೋ ಇಲ್ಲೋ ಇಲ್ಲಿ ಮಾಡಲಿ, ಬಹುತ್ ಚಾಲು ಹೇ. ಅವಾಗ ಸಿದ್ಧಾಂತ ಹೇಳ್ತಾನಪ್ಪ, ಸುಮ್ಮನೆ ಅಡ್ಡದಾರಿ ಹೋಗ್ತಾ ಇದೀಯ, ಅರ್ಥ ನೀನು ಸರಿಯಾಗಿ ಮಾಡಬೋ, ನಾವು ಅದನ್ನೇ ಹೇಳ್ತಾ ಇದ್ದೀವಿ, ನಾವು ಅರ್ಥ ಸರಿ ಮಾಡ್ಕೊಂಡೀವಿ, ನೀವು ಮಾಡ್ಕೊಳ್ಳಿಲ್ಲ, ನೀವು ಅರ್ಥ ಸರಿಯಾಗಿ ಮಾಡ್ಕೊಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಏನಪ್ಪ ಸರಿಯಾಗಿ ಮಾಡ್ಕೋಬೇಕು ನೋಡಿ, ದೂರ ಮೀತಿ ವಿಪರೀತಿ, ದೂರ ಮೀತಿ ವಿಪರೀತಿ, ವಿಶೂಚಿ ವಿಶೂಚಿ, ಅವಿದ್ಯಾ ಚ ವಿದ್ಯಾ, ಅವಿದ್ಯಾ ಚ ವಿದ್ಯಾ. ಅದೇ ಇತಿ ಶ್ರುತೇಯೇ ಕರೆಕ್ಟ್. ಯಾಕಂತಂದ್ರೆ ಕಠೋಪನಿಷತ್ತಿನೇ ಹೇಳಿಕೆ, ಜ್ಞಾತ ಅಂದ್ರೆ ಇನ್ ಜನರಲ್, ಇತಿ ಶ್ರುತೇಯೇ ಜ್ಞಾತ, ಇತಿ ಜ್ಞಾತ ಶ್ರುತೇಯೇ, ಶ್ರುತಿಯಿಂದ ನಮಗೆ ತಿಳಿದು ಬಂದಿದೆ. ಶ್ರುತಿಯು ಹೇಳುತ್ತದೆ ಅಂದ್ರೆ ಏನಪ್ಪ ತಿಳಿದು ಬಂದಿದೆ ನಿಮಗೆ, ಏತೇ ವಿಪರೀತೆ ಅವಿದ್ಯಾಯಾಚ ವಿದ್ಯಾ. ಶ್ರುತಿಯು ಈ ಮಾತನ್ನ ಹೇಳುತ್ತದೆ ಕಠೋಪನಿಷತ್ತು. ಏನು ಇವು, ಇವು ಎರಡರ ಒಂದಕ್ಕೆ ಒಂದು ಗತಿ, ಇವು ಎರಡರ ಒಂದಕ್ಕೆ ಒಂದು ಗುರಿ, ಇವು ಎರಡರ ಒಂದಕ್ಕೆ ಒಂದರ ಫಲ. ಇವು ದೂರ ವಿಪರೀತವಾಗಿ ದೂರವಾಗಿವೆ. ವಿಪರೀತೆ ವಿಶೂಚಿ ಅವಿದ್ಯಾಚ ವಿದ್ಯಾ, ದೂರ ಮೇತೆ ಅದರ ಅದರ ಅದರ ದಿಕ್ಕ ಬೇರೆ, ಅದರದ್ದು ಅಂದ್ರೆ ಅವಿದ್ಯಾ ದಿಕ್ಕು ಬೇರೆ, ವಿದ್ಯಾ ದಿಕ್ಕ ಬೇರೆ, ತದ್ವಿರುದ್ಧೆ ಇತಿ ಶ್ರುತೆ ಅಂತ ಕಠೋಪನಿಷತ್ತು ಮಾತನ್ನು ಹೇಳಿದೆ. ವಿದ್ಯಾಂಚ ಅವಿದ್ಯಾಂಚ ಇತಿ ವಚನಾತ್ ಅವಿರೋಧ ಇತಿ ಚೇತ. ವಿಶೇಷವಾಗಿ ಸೂಚಿಸಲಾಗಿದೆ ಪೂರ್ವಪಕ್ಷ ಹೇಳ್ತಾನೆ, ವಿದ್ಯಾಂಚ ಅವಿದ್ಯಾಂಚ ಇತಿ ವಚನಾತ್ ಅವಿರೋಧ ಇತಿ ಚೇತ. ಇವು ಒಂದಕ್ಕೊಂದು ವಿರೋಧ ಇಲ್ಲ ಅಂತ ನಾವು ಯಾಕೆ ಅನ್ಕೋಬಾರ್ದು, ವಿರೋಧ ಅಂತ ಯಾಕೆ ಅನ್ಕೋಬೇಕು? ಇವು ಒಂದಕ್ಕೊಂದು ವಿರೋಧ ಅಂತ ಯಾಕೆ ಅನ್ಕೋಬೇಕು? ವಿರೋಧ ಇಲ್ಲಪ್ಪ, ಎರಡು ಒಂದ. ವಿರೋಧ ಅನ್ಕೋಬೇಕಾಗಿ ಅದ್ರ ಮೇಲೆ ಮತ್ತೆ ನಾವು ನೀವು ಇಷ್ಟು ಫೈಟ್ ಮಾಡ್ಬೇಕು? ಎರಡು ಒಂದೇ ಅಂದ್ಬಿಡ್ರಿ, ನಾವು ನೀವು ಜೊತೆ ಮೂಡ್ಕೊಂಡೆ ಭಾವೆಗಳು ಅಂತ ಎರಡು ಒಂದೇ ಅಂತಾನೆ. ಸುಮ್ಮನೆ ನಾವು ಮುಗಿದ ಹೋಗ್ತೋಂಡಿದೆ ವಾದನ ಮುಗಿದೋಗ್ತದೆ, ಎರಡು ಒಂದೇ ಅಂತ ಹೇಳಿದ್ರು ಅದು ವಿರೋಧ ಅಂತ ಯಾಕೆ ಲೆಕ್ಕ ಮಾಡ್ತೀರಾ? ವಿದ್ಯಾಂಶ ಅವಿದ್ಯಾಂಶ ಇತಿ ವಚನ ಅವಿರೋಧ ಇತಿ ಚೇತ, ಈ ಒಂದಕ್ಕೊಂದು ವಿರೋಧ ಮಾಡುದಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ಮುಗಿದಿತ್ತು. ಅನ್ಕೊಳ್ಳಿ ಬರುದಿಲ್ಲಪ್ಪ. ಏತು ಸ್ವರೂಪ ಫಲ ವಿರೋಧಾದ ಹಾಗ ಮಾಡೋದಿಲ್ಲ, ಹಾಗ ಮಾಡಿ ಬರೋದಿಲ್ಲ. ಈ ಮಾರ್ಗವನ್ನ ಯಾರು ಆರಿಸಿಕೊಳ್ತಾರೋ ಅವರು ಫಲವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕಾರಣವನ್ನ ಒಪ್ಪಿಕೊಳ್ತಾರೆ. ಐ ರಿಪೀಟ್, ಯಾರು ಈ ಪ್ರಕಾರವಾದ ವಿದ್ಯಾ ಮಾರ್ಗವನ್ನೇ ಆಗಲಿ ಅವಿದ್ಯಾ ಮಾರ್ಗವನ್ನೇ ಆಗಲಿ ಆರಿಸಿಕೊಳ್ತಾರೋ ಅವರು ಫಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದ ತಕ್ಕಂತೆ ಕರ್ಮವನ್ನು ಅಥವಾ ವಿದ್ಯೆಯನ್ನು ಆರಿಸಿಕೊಳ್ತಾರೆ. ಇದರರ್ಥ ವಿದ್ಯೆಯನ್ನು ಅವಿದ್ಯೆಯನ್ನು ಆರಿಸಿಕೊಳ್ತಾರೆ. ಕರ್ಮ ಅಂದ್ರೆ ಅವಿದ್ಯ, ಕರ್ಮವನ್ನು ಅಥವಾ ವಿದ್ಯೆಯನ್ನು, ವಿದ್ಯೆ ಅಂದ್ರೆ ಉಪಾಸನ, ಅವರು ಆರಿಸಿಕೊಳ್ತಾರೆ. ಅದು ಯಾವ ಯಾವ ಫಲವನ್ನು ದೃಷ್ಟಿಕೋನಿಟ್ಕೊಂಡು ಫಲ ಅವರವರು ಅವರಿಗೆ ಬೇಕಾದ ಫಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರವರ ಕರ್ಮವನ್ನೇ ಆಗಲಿ ಅವರವರ ಉಪಾಸನೆಯನ್ನಾಗಲಿ ಆರಿಸಿಕೊಂಡಿದ್ದಾರೆ, ಎರಡು ಒಂದೇ ಅಂತ ಅನ್ಕೋಬೇಕು ಅಂತ ನೀ ಯಾಕೆ ಹೇಳ್ತೀಯ? ಅವ್ರ ಹೇತು ಅವ್ರ ಕಾರಣಗಳು ಬೇರೆ ಇದೆ, ಫಲ ಬೇರೆ ಇದೆ, ಫಲಕ್ಕೆ ಕಾರಣ ಬೇರೆ ಇದೆ, ಪ್ರವೃತ್ತಿ ಬೇರೆ ಇದೆ. ನಿನ್ನಂಗೇನು ಭಾರಿ ಅವನು ಹೋಮ ಹವನಾದಿ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಹೊರಗಡೆ ಪೂಜಾ ವಿಧಿಗಳನ್ನು ಮಾಡ್ಲಿಕ್ಕಿಲ್ಲ, ಅವೆಲ್ಲವನ್ನು ಬಿಟ್ಟು ಅವನು ಜ್ಞಾನಿ ಆಗಿಬಿಡ್ತಾನೆ ತಿಳ್ಕೋಬೇಡ. ಅವನು ಉಪಾಸನ ಉಪಾಸನೆಗಿದೆ, ಅವನು ಏನು ಮಾಡ್ಬೇಕಾಗಿ ದೇವತಾ ಜ್ಞಾನ ಪಡ್ಕೋಬೇಕಷ್ಟೇ. ಮತ್ತು ಆ ದೇವತೆಯೇ ನಾನು ಅಂತ ಭಾವಿಸುತ್ತೇನೆ. ಹೀಗಾಗಿ ಫಲ, ಐ ರಿಪೀಟ್, ಫಲ ಮತ್ತು ಹೇತು ಇಬ್ಬರದು ಬೇರೆ ಬೇರೆ ಇದ್ದ ಮೇಲೆ ಇದು ಸಮಸ್ಯೆ ಹೇಗೆ ಮಾಡ್ತೀಯ? ಅಥಲ್ಲ, ಹೇತು ಹೇತು ಸ್ವರೂಪ ಮತ್ತು ಫಲ ಈ ಒಂದಕ್ಕೊಂದು ವಿರೋಧಾತ್, ಒಂದಕ್ಕೊಂದು ಬೇರೆ ಆಗಿ ನೀನ ಒಂದಾಗಿ ನೀನು ಸ್ವೀಕಾರ ಮಾಡೋದು ಹೇಗೆ ಆಗ್ತೀಯ? ವಿದ್ಯಾ ಅವಿದ್ಯಾ ವಿರೋಧ ಅವಿರೋಧಯೋ ವಿಕಲ್ಪ ಅಸಂಭವಾತ್ ಸಮುಚ್ಚಯ ವಿಧಾನಾತ್ ಅವಿರೋಧ ಇತಿ ಅವಿರೋಧ ಏವ ಇತಿ ಚೇತ ವಿದ್ಯಾ ಅಲ್ಲ ಅವನು ಹೇಳಿ ಆಯ್ತಲ್ಲ ಸಿದ್ಧಾಂತ ಹೇಳಾಯ್ತು, ಹೇತು ಮತ್ತು ಫಲ ಎರಡು ಒಂದಕ್ಕೊಂದು ವಿರೋಧವಾಗಿವೆ, ಇದನ್ನು ನೀ ಹೇಳಿದಷ್ಟಕ್ಕೆ ನಾವು ಒಂದು ಮಾಡಲಿಕ್ಕೆ ಆಗೋದಿಲ್ಲ, ಆದ್ರೆ ಅದು ಹೇಗಿದೆಯೋ ಹಾಗೆ ನಾವು ಅರ್ಥ ಮಾಡ್ಕೊಂಬೋಣ. ಅಲ್ಲಿ ಸಿದ್ಧಾಂತ ಮಾತು ಮುಗೀತು. ಆದ್ರೆ ಪೂರ್ವಪಕ್ಷ ಸುಲಭವಾಗಿ ಬಿಟ್ಬಿಡ್ಬೇಕಲ್ಲ, ಊಟನೇ ಅರ್ಗೋದಿಲ್ಲ, ಅವನು ಮಾಡಿದ ಊಟ ಹಜಮೇ ಆಗೋದಿಲ್ಲ ಅವನಿಗೆ, ಎಂತದ್ದಾಗ ವಾದ ಮಾಡದೆ ಮಾಡೋದಿಲ್ಲ ಅವನು. ಇವರು ವಿದ್ವಂದವಾದಿಗಳು, ಇನ್ನೊಬ್ಬರು ಕೇಳಿಸ್ಕೊಂಡಿಲ್ಲ ತಮ್ಮದನ್ನು ಬಿಡ, ಇನ್ನೊಬ್ಬರು ಕೇಳಿಸ್ಕೊಳ್ಳೋದಿಲ್ಲ ತಮ್ಮದನ್ನು ಬಿಟ್ಕೊಳ್ಳೋದು. ವಿದ್ವಂದವಾದ ವಿದ್ಯಾ ಅವಿದ್ಯ ಅವಿದ್ಯಾ ವಿದ್ಯಾ ಅವಿದ್ಯಾ ವಿರೋಧ ವಿದ್ಯಾ ಅವಿದ್ಯಾ ವಿರೋಧ ಅವಿರೋಧಯೋ ವಿಕಲ್ಪ ಅಸಂಭವಾತ. ವಿದ್ಯಾ ಅಂದ್ರೆ ಉಪಾಸನ, ಅವಿದ್ಯಾ ಅಂತಂದ್ರೆ ಕರ್ಮ, ಇವೆರಡರಲ್ಲಿ ವಿಕಲ್ಪಗಳ ಸಂಭವವೇ ಇಲ್ಲ, ಮಾನಸಿಕ ವಿಕಲ್ಪದ ಸಂಭವ ಇಲ್ಲ. ಪೂರ್ವಪಕ್ಷಿ ಹೇಗೆ ಅಂತ ಕೇಳ್ತಾರೆ, ನಂಗೆ ಕೇಳಿದ್ವಿ ಹಾಗೆ. ವಿದ್ಯಾ ಅಂದ್ರೆ ಏನಪ್ಪ? ಉಪಾಸನ. ಈ ಉಪಾಸನ ಇದು ಕರ್ಮಕ್ಕೆ ಹೇಗೆ ವಿರೋಧ ಆಗ್ತದೆ? ಏನಪ್ಪ ಅಂದ್ರೆ ಕರ್ಮದಲ್ಲಿ ಶರೀರ ಇನ್ವಾಲ್ವ್ ಆಗ್ತದೆ, ಆದ್ರೆ ಉಪಾಸನದಲ್ಲಿಯೂ ಕರ್ಮ ನಡೆದ, ಮನಸ್ಸು ಬುದ್ಧಿಗಳಲ್ಲಿ ನಮ್ಮ ಕರ್ಮ ನಡೆದು. ಅಂದ್ರೆ ಏನಾಯ್ತು? ಅಲ್ಲಿಯೂ ಕರ್ಮ ಇದೆ, ಇಲ್ಲಿಯೂ ಕರ್ಮ ಇದೆ, ಅದಕ್ಕಿಂತ ವಿರೋಧ ಎಲ್ಲಿದೆ? ಅದಕ್ಕೆ ಇದಕ್ಕೆ ವಿರೋಧ ಎಲ್ಲಿದೆ? ಸೊ ಅವನು ಪೂರ್ವಪಕ್ಷ ಹೇಳ್ತಾನೆ, ವಿಕಲ್ಪ ಅಸಂಭವ. ಒಂದು ವಿಕಲ್ಪ ನಮ್ಮಲ್ಲಿ ಹುಟ್ಟಬೇಕಾದ್ರೆ ಒಂದಕ್ಕೊಂದು ವಿರುದ್ಧವಾದ ಅರ್ಥಗಳಿರಬೇಕು, ಆವ ವಿಕಲ್ಪ ಹುಡುಗುದು. ಇಲ್ಲಿ ವಿರುದ್ಧ ಅರ್ಥ ಇಲ್ಲ. ಏನಪ್ಪಾ ಅಂದ್ರೆ ಅದು ಶರೀರ ಇನ್ವಾಲ್ವ್ ಆಗಿದೆ, ಇಲ್ಲಿ ಶರೀರ ಇನ್ವಾಲ್ವ್ ಆಗಿಲ್ಲ, ಬಟ್ ಕರ್ಮ ಕರ್ಮ ಅಲ್ಲಿಯೂ ನಡೆದಿದೆ ಇಲ್ಲೂ ನಡೆದಿದೆ, ಆದ್ದರಿಂದ ಇವು ಎರಡೂ ಕೂಡ ಒಂದಕ್ಕೊಂದು ವಿರೋಧ ಇಲ್ಲ. ನೀನು ವಿರೋಧ ಅಂತ ಅನ್ಕೊಂಡು ಇಷ್ಟು ವಾದ ಯಾಕೆ ಮಾಡ್ತೀಯ? ಇವೆರಡಕ್ಕೂ ಒಂದಕ್ಕೊಂದು ಯಾವ ವಿರೋಧವೂ ಇಲ್ಲ. ತದ ಅವಿರೋಧ ಇವ ಇದು ಚೇತ, ಅದಕ್ಕೆ ಇದಕ್ಕೆ ವಿರೋಧ ಇಲ್ಲ ಅಂತ ನಾವು ಯಾಕೆ ಅನ್ಕೋಬಾರ್ದು? ಅವನಂತಾನೆ, ಸಹ ಸಂಭವ ಅನುಪಪತ್ತೆಯೇ ಇಲ್ಲ. ನೀನು ಮಾತಾಡೋ ವಿದ್ಯಾನ ಬೇರೆ, ನಾವು ಮಾತಾಡೋ ವಿದ್ಯಾ, ನೀನು ಉಪಾಸನ ವಿದ್ಯಾ ನೀ ಮಾತಾಡ್ತೇವೆ, ನಾವು ಆತ್ಮವಿದ್ಯ ನಾವು ಮಾತಾಡ್ತೇವೆ. ಆತ್ಮವಿದ್ಯ ಮತ್ತು ಕರ್ಮ ಉಪಾಸನ ಎರಡರಲ್ಲಿ ವಿರೋಧ ಇದೆ. ಉಪಾಸನ ಮತ್ತು ಕರ್ಮದಲ್ಲಿ ವಿರೋಧ ಇಲ್ಲ, ಠೀಕ, ನಮ್ಮ ವಿಷಯನೇ ಅಲ್ಲದು. ಶರೀರ ಸಹಿತವಾಗಿ ಕರ್ಮ ಮಾಡಿದ್ರೇನು, ಶರೀರ ರಹಿತವಾಗಿ ಮಾನಸಿಕವಾಗಿ ಕರ್ಮ ಮಾಡಿದ್ರೇನು, ಎರಡೂ ಕರ್ಮಗಳೇ ತಾನೆ. ಆ ಕರ್ಮ ಕರ್ಮಕ್ಕೂ ಆ ಕರ್ಮದ ಹಿಂದಿರು ಅಂತಾಗಿದ್ವು ಟೋಟಲಿ ದೊಡ್ಡ ಬ್ರಾಕೆಟ್ ಹಾಕ್ಬಿಟ್ರು. ಯಾವುದು ವಿದ್ಯಾ ಅವಿದ್ಯೆ ಎರಡು ಸೇರಿಸಿ ಕರ್ಮ ಅಂತಲೇ ಬ್ರಾಕೆಟ್ ಹಾಕ್ಬಿಟ್ರೆ ಆ ಕರ್ಮಕ್ಕೂ ಮತ್ತು ಆತ್ಮವಿಚಾರಕ್ಕೂ ಒಂದಕ್ಕೊಂದು ವಿರೋಧ ಇದೆ. ನೀನು ಅಂದ್ಕೊಂಡ ವಿರೋಧ ನಾ ಮಾತಾಡ್ತಾ ಇಲ್ಲ. ಅದಕ್ಕೆ ಸಹ ಸಂಭವ ಸಹ ಸಂಭವ ಅನುಪಪತ್ತೆಗೆ ಈ ತರ ಉಂಟಾಗುವುದು, ಈ ತರ ಏನು ಹೇಳ್ತಾ ಇದ್ರು, ಇದು ಸಂಭವ ಇಲ್ಲ, ಸಹ ಸಂಭವ ಅನುಭವಿಸ್ತೀವಿ. ಒಂದಕ್ಕೊಂದು ಇವು ಜೊತೆ ಜೊತೆಯಾಗಿ ಇರುವ ಸಾಧ್ಯತೆ ಇಲ್ಲ. ನಮ್ಮ ಆತ್ಮವಿಚಾರ ವಿದ್ಯಾಕ್ಕೂ ನಿನ್ನ ಆತ್ಮವಿಚಾರ ವಿದ್ಯಾಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ಅವನು ಸ್ಪಷ್ಟಪಡಿಸಿ, ಆದ್ದರಿಂದ ನಮ್ಮ ಆತ್ಮವಿಚಾರಕ್ಕೂ ಮತ್ತು ಕರ್ಮಕ್ಕೂ ಸಹಸಂಭವ ಅನುಪಪತ್ತೇ, ಜೊತೆಗೂಡಿಕೊಂಡಿರುವ ಸಾಧ್ಯತೆ ಇಲ್ಲ. ಶಿವಸೇನ ಶಿವಸೇನ, ಬಿಜೆಪಿ ಬಿಜೆಪಿ, ಇನ್ನು ಮುಂದೆ ಸಹಬಾಳ್ವೆ ಸಾಧ್ಯ ಇಲ್ಲ. ನೋಡು ಶಾಸ್ತ್ರಗಳು ಸಮೀಪದ ನೋಡಿದ ರಾಷ್ಟ್ರೀಯ ಕರ್ಮೇಣ ಏಕ ಆಶ್ರಯ ಸ್ಯಾತ ವಿದ್ಯಾ ವಿದ್ಯೆ ಇದೆ ಚೇತ, ಕರ್ಮೇಣ ಅಲ್ಲ ಕ್ರಮೇಣ, ಕ್ರಮೇಣ ಏಕ ಆಶ್ರಯ ಸ್ಯಾತ ವಿದ್ಯಾ ವಿದ್ಯೆ ಇದೆ ಚೇತ. ಜೊತೆಗೂಡಿಕೊಂಡು ಸಹಬಾಳ್ವೆ ಸಾಧ್ಯ ಇಲ್ಲ ಅಂದ್ರೆ ಬಹುಶಃ ನೀವು ನಾವು ವಿಚಾರ ಮಾಡಬಹುದು. ಒಂದು ಪಕ್ಷ ಕದ್ಯಾಗಿ ಬಂದದ್ದು ನಮ್ಮ ಮಗನ, ಅವನು ಹೇಳ್ತಾನೆ ನಾವು ಯಾಕೆ ಹೀಗಿರ್ಬಾರ್ದು, ಒಂದಾದ ಮೇಲೆ ಒಂದರಂತೆ ಆಶ್ರಯಿಸಿಕೊಂಡು ಏಕಕಾಲಕ್ಕೆ ಎರಡು ಆಶ್ರಯಿಸಿಕೊಳ್ಳುವ ಸಾಧ್ಯತೆ ಇಲ್ಲ ಅಂತ ಓಕೆ ನಾವು ಒಪ್ಕೋತೀವಿ. ಒಂದಾದ ಮೇಲೆ ಒಂದರಂತೆ, ಮೊದಲು ಒಂದು ಆಶ್ರಯಿಸಿ ಆನಂತರ ಇನ್ನೊಂದು ಒಂದರ ಜೊತೆ ಕೂಡ್ಕೊಡ್ತದೆ, ಹಾಗಿರಬಹುದಾ? ನಾ ವಿದ್ಯಾ ಉತ್ಪತ್ತವು ಅವಿದ್ಯಾಯಾಹ ಇಲ್ಲ, ಅವಿದ್ಯಾಯಾಹಿ ಅವಿದ್ಯಾಯಾಹಿ ಅಸತ್ ಅಸತ್ವಾಗುವುದಿಲ್ಲ, ಅವಿದ್ಯಾಯಾಹ ಅವಿದ್ಯಾಯಾಹಿ ತತ್ವಾತ್ ಯಹ ಅವಿದ್ಯಾಯಾಖ್ಯ. ಅಲ್ಲಿ ಹ ಯ ವಿಸರ್ಗ ಹಾಕ್ಯಾಶ್ಯಹ, ಅಲ್ಲಿ ವಿಸರ್ಗ ಹಾಕ್ಬೋದು. ಅವಿದ್ಯಾಯಾಖ್ಯ ತತ್ವಾದ ತತ್ ಆಶ್ರಯ ಅವಿದ್ಯಾ ಅನುಪಪತ್ತಿ. ವಿದ್ಯಾ ಉತ್ಪತ್ತವು, ಆಯ್ತು ನೀವು ಒಂದಕ್ಕೊಂದು ಒಂದು ಹೇಳ್ತಿರಲ್ಲ, ಒಂದು ಮೊದಲು ಒಂದು ನಂತರ ಕಾಸಮಜಿ ನೋಡೋಣ. ವಿದ್ಯಾ ಉತ್ಪತ್ತವು ಜ್ಞಾನ ಪ್ರಾಪ್ತಿ ಆದ ನಂತರ, ಅವನ ಜ್ಞಾನನ ಬೇರೆ, ನೀವು ಇದನ್ನು ಚೆನ್ನಾಗಿ ಒಂದು ಮೊದಲೇ ನಾ ಹೇಳ್ತೀನಿ ಕೇಳಿಸ್ತಾ ಇಲ್ಲ ಅವನಿಗೆ, ಆದ್ರೆ ನಾ ಹೇಳಿದ್ ನಾ ಹೇಳ್ತಾನೇ ಇದ್ದೀನಿ, ಅವನಲ್ಲಿ ಅರ್ಥ ಮಾಡ್ಕೊಳ್ತೇವೆ ತನಗೇನು ಬೇಕು ಅಂತ ಕೇಳ್ತಾನೆ ಇದನ್ನು. ಈಗ ಮತ್ತು ಇದನ್ನೇ ಹೇಳ್ತೇವೆ ನಾವು, ಏನು ಆತ್ಮಜ್ಞಾನ ಪ್ರಾಪ್ತಿಯ ಸಮಯದಲ್ಲಿ ವಿದ್ಯಾ ಉತ್ಪತ್ತವು ಅವಿದ್ಯಾಯಾಜ್ಯ ತತ್ವಾದ ತದ ಆಶ್ರಯೇ, ಏನಾಗ್ಬಿಡ್ತು ಅವಿದ್ಯಾ ಅನ್ನೋದು ಹೊರಟೋಯ್ತು, ಆತ್ಮಜ್ಞಾನ ಉತ್ಪತ್ತಿಯೊಳಗೆ ಅವಿದ್ಯಾ ಹೊರಟೋಯ್ತು. ಪುನಃ ಮತ್ತೆ ಅವಿದ್ಯೆಯು ಪ್ರಾಪ್ತವ, ಪುನಃ ಮತ್ತೆ ಜ್ಞಾನ ಉತ್ಪತ್ತಿಯಲ್ಲಿ ಅವಿದ್ಯೆ ಹೊರಟೋಯ್ತು. ಈ ಹೊರಟೋದ ಅವಿದ್ಯೆ ಪುನಃ ಮತ್ತೆ ಬರಲು ಸಾಧ್ಯವು, ಅವಿದ್ಯಾ ಅನುಪಪತ್ತಿ. ಯಾವ ಜ್ಞಾನವನ್ನು ಆಶ್ರಯಿಸಿ ಅಜ್ಞಾನವನ್ನು ಕಳೆದುಕೊಂಡಿದ್ದೇವೋ ಆ ಅಜ್ಞಾನವು ಪುನಃ ಮತ್ತೆ ಸಂಭವಿಸುವ ಸಾಧ್ಯತೆ ಇದೆಯೋ, ನಿನ್ನ ಅರ್ಥದಲ್ಲಿ ಸಂಭವಿಸುತ್ತದೆ ಅಂತ. ನಿನ್ನ ಅರ್ಥ ಏನು? ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದು ಅನ್ನೋ ನಿನ್ನ ಅರ್ಥ. ಆ ಒಂದಾದ ಮೇಲೆ ಒಂದು ಅನ್ನೋ ಅರ್ಥದಲ್ಲಿ ಜ್ಞಾನದಲ್ಲಿ ಅಜ್ಞಾನವು ನಾಶವಾದ ನಂತರ ಮತ್ತೆ ಪುನಃ ಅಜ್ಞಾನವು ಬರಲು ಸಾಧ್ಯವಿಲ್ಲ ಅಂತ ಹೇಳ್ತೀಯ. ನಾನು ಹೇಳ್ತೇನೆ ನಿನ್ನ ನಿನ್ನ ಹೇಳಿಕೆ ಪ್ರಕಾರ ಪುನಃ ಅಜ್ಞಾನ ಬರುತ್ತದೆ. ಬರೋದಿಲ್ಲ ಹಾಗಾದ್ರೆ ಒಂದಾದ ಮೇಲೆ ಒಂದು ಸಾಧ್ಯ ಗೊತ್ತಾಗಲಿಲ್ಲ. ವಿದ್ಯಾ ಅನುಪಪತ್ತೆ ನಹಿ ಅಗ್ನಿಗೆ ಉಷ್ಣ ಪ್ರಕಾಶಶ್ಚ ಇತಿ ವಿಜ್ಞಾನ ಉತ್ಪತ್ತವು ವಿಜ್ಞಾನ ಉತ್ಪತ್ತವು ಅಸ್ಮಿನ್ ಆಶ್ರಯೇ ತದುತ್ಪನ್ನಂ ತಸ್ಮಿನ್ನೇವ ಆಶ್ರಯೇ ಶೀತಃ ಅಗ್ನಿಃ ಅಪ್ರಕಾಶಃ ವೇತ್ಯ ವೇತಿ ಅವಿದ್ಯಾಯಃ ಉತ್ಪತ್ತಿ ನಾಪಿ ಸಂಶಯಃ ಅಜ್ಞಾನಂ ವಾ. ಒಂದು ಉದಾಹರಣೆ ಕೊಡ್ತಾರೆ. ನ ಹಿ ಅಗ್ನಿಹಿ ಉಷ್ಣ ನ ಬಿಡಿ ನ ಆಮೇಲೆ ತಗೋಣ. ಏಕೆಂದರೆ ಹಿ ಹಿ ಅಂದ್ರೆ ಏಕೆಂದರೆ ಅಗ್ನಿಹಿ ಉಷ್ಣ ಅಗ್ನಿ ಏನಪ್ಪ ಅದು ಉಷ್ಣ ಚ ಪ್ರಕಾಶ ಇದೆ ಮತ್ತು ಅದು ಪ್ರಕಾಶವೂ ಆಗುತ್ತೆ. ಇದು ಹೇಳಿತು ಅಗ್ನಿಯು ಉಷ್ಣವೂ ಆಗಿದೆ ಪ್ರಕಾಶವೂ ಆಗಿದೆ ಸರಿ. ಇದು ಜ್ಞಾನವಾದ ನಂತರ ವಿಜ್ಞಾನ ಉತ್ಪತ್ತವು ಅದೇ ಒಂದು ವಸ್ತುವನ್ನು ಆಶ್ರಯಿಸಿಕೊಂಡು ಈ ಜ್ಞಾನ ಆಗಿರುತ್ತದೆ ನಮ್ಗೆ. ಯಾವ ವಸ್ತುವನ್ನು ಆಶ್ರಯಿಸಿಕೊಂಡು ಅಗ್ನಿ ಅಗ್ನಿ ಅನ್ನೋ ವಸ್ತುವನ್ನು ಆಶ್ರಯಿಸಿಕೊಂಡು ನಮಗೆ ಈ ಜ್ಞಾನ ಆಗ್ತದೆ. ಏನ್ ಜ್ಞಾನ ಆಗ್ತದೆ? ಇದು ಉಷ್ಣವೂ ಇದೆ ಇದು ಪ್ರಕಾಶವೂ ಇದೆ ಅಂತ ಜ್ಞಾನ ಆಗ್ತದೆ. ವೆರಿ ಗುಡ್. ತದ್ ಉತ್ಪನ್ನ ಈ ಪ್ರಕಾರವಾದ ಜ್ಞಾನವಾದ ನಂತರ ತಸ್ಮಿನ್ನೇವ ಆಶ್ರಯ ಅದೇ ಅಗ್ನಿಯನ್ನು ಆಶ್ರಯಿಸಿಕೊಂಡು ಶೀತ ಅಗ್ನಿಗೆ ಅಪ್ರಕಾಶ ಸಾಧ್ಯವಿದೆಯೋ? ಯಾವ ಅಗ್ನಿ ವಸ್ತುವನ್ನು ಆಶ್ರಯಿಸಿಕೊಂಡು ಇದು ಉಷ್ಣ ಮತ್ತು ಇದು ಪ್ರಕಾಶ ಅನ್ನುವ ಜ್ಞಾನ ಆಗಿರ್ತದೋ ಅದೇ ವಸ್ತುವನ್ನು ಆಶ್ರಯಿಸಿಕೊಂಡು ಇದು ತಂಪು ಅಂತ ಮತ್ತೆ ಜ್ಞಾನವು ಬದಲಾಗ್ಲಿಕ್ಕೆ ಸಾಧ್ಯವೋ? ಶೀತ ಅಗ್ನಿ ಅಪ್ರಕಾಶ ಅಗ್ನಿ ಅದೇ ಅಗ್ನಿ ಒಂದು ಸಲ ಜ್ಞಾನ ಆಯಿತು ಉಷ್ಣ ಮತ್ತು ಪ್ರಕಾಶ ಅಂತ ಹೇಳಿ ಅದೇ ಅಗ್ನಿ ಅದನ್ನೇ ಆಶ್ರಯಿಸಿಕೊಂಡು ಇನ್ನೊಂದ್ಸಲ ಜ್ಞಾನ ಆಗ್ಲಿಕ್ಕೆ ಸಾಧ್ಯವಿದೆಯೋ? ಏನು ಇದು? ಕೋಲ್ಡ್ ಫೈರ್. ಫೈರ್ ಇಸ್ ಆಲ್ವೇಸ್ ಹಾಟ್. ಕತ್ತಲೆಯ ಕತ್ತಲೆಯ ಅಗ್ನಿ ಸಾಧ್ಯ ಇಲ್ಲ. ಬೆಳಕಿನ ಅಗ್ನಿ ಸುಡುವ ಅಗ್ನಿ ಶೀತ ಅಗ್ನಿ ಅಪ್ರಕಾಶ ಹೌದು ತಸ್ಮಿನ್ ಏವ ಆಶ್ರಯ ಶೀತ ಅಗ್ನಿ ಅಪ್ರಕಾಶ ಅದು ಅಪ್ರಕಾಶವಾಗಿದೆ. ದ್ವೇ ವೇತಿ ಅವಿದ್ಯಾಯ ಉತ್ಪತ್ತಿ ಉತ್ಪತ್ತಿರ್ನಾಪಿ ಉತ್ಪತ್ತಿ ನಾಪಿ ಸಂಶಯ ಅಜ್ಞಾನತ್ವ. ಇಷ್ಟೇ ಅಲ್ಲ, ಅಯ್ಯೋ ಅದನ್ನ ಅಜ್ಞಾನದಿಂದ ಹೇಳಿದ್ವಿರಿ, ನಮಗೆ ಎಚ್ಚರ ತಪ್ಪು ಹೇಳಿದ್ವಿ, ನಮ್ಮ ತಿಳಿಯದಂತೆ ಹೇಳಿದ್ವಿ. ನೀ ತಿಳಿಯದಂತೆ ಮುಟ್ಟು ತಿಳಿದು ಮುಟ್ಟು ಅಗ್ನಿ ಸುಡ್ತದ ಅಂದ್ರೆ ಸುಡುತ್ತ ಬಚ್ಚ ಬಚ್ಚ ಬಿ ಜಾಂತ ಒಂದು ಮಗು ಕೂಡ ಈ ವಿಷಯ ಗೊತ್ತಾಗ ನೀನೇನ್ ಮಾತಾಡ್ತಾ ಇದ್ದೀಯ? ಆದ್ದರಿಂದ ನಿನ್ನ ಹೇಳಿಕೆ ಸರಿಯಲ್ಲ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಂ ಅನುಪಶ್ಯತಃ. ನಾನು ಇದನ್ನು ಅಭ್ಯಾಸ ಮಾಡಿದ್ದೀನಿ ಈಶಾವಾಸ್ಯ 7ನೇ ಶ್ಲೋಕ. ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ. ಯಾವನಿಗೆ ಆತ್ಮಜ್ಞಾನವಾಗ್ತದೋ ಆ ಕ್ಷಣದಲ್ಲಿ ಅವನಿಗೆ ಸ್ಪಷ್ಟವಾಗಿರುತ್ತದೆ ಎಲ್ಲ ಜೀವರಾಶಿಗಳಲ್ಲಿರೋದು ಪಾಪ ಅಲ್ಲ ಪುಣ್ಯ ಅಲ್ಲ ಧರ್ಮ ಅಧರ್ಮ ಧರ್ಮ ಅಧರ್ಮ ಅಲ್ಲ ಕರ್ತೃ ಅಲ್ಲ ಭಕ್ತೃ ಅಲ್ಲ ಎಲ್ಲ ಜೀವರಾಶಿಗಳಲ್ಲಿರೋದು ಆತ್ಮ ಮಾತ್ರ. ಯಾವ ನಾನು ಆತ್ಮನೇ ಎನ್ನುವ ಜ್ಞಾನೋಪದೇಶವನ್ನು ಪಡೆದಾಗ ಆ ಉತ್ಪತ್ತಿಯಾದ ಜ್ಞಾನದಲ್ಲಿ, ಆ ತಿಥಿ ಪ್ರಸಾದದ ಜ್ಞಾನದಲ್ಲಿ, ಆ ಸದ್ಗುರು ಪ್ರಸಾದದ ಜ್ಞಾನದಲ್ಲಿ, ಅದು ಶಾಸ್ತ್ರ ಪ್ರಸಾದ ಜ್ಞಾನದಲ್ಲಿ ಇನ್ನೂ ಒಂದು ಜ್ಞಾನ ಸ್ಪಷ್ಟವಾಗಿ ಬಿಡುತ್ತದೆ. ಈ ಆತ್ಮನೇ ಎಲ್ಲ ಜೀವಾತ್ಮನಲ್ಲಿರುವಂತಹ ಆತ್ಮನು. ಆ ಜೀವಾತ್ಮನೆಲ್ಲ ಪಾಪಗಳ ಪಾಪಿಗಳಿಗೂ ಆತ್ಮನಿಗೂ ಸಂಬಂಧ ಇಲ್ಲ. ಇವನಿಗೆ ತಿಳಿದೋಗ್ತದೆ, ಅವನಿಗಿನ್ನೂ ತಿಳಿದಿರುವುದಿಲ್ಲ. ಅವನಿಗೆ ತಿಳಿಬೇಕಾದ ನಿಯಮನೂ ಇಲ್ಲ. ಎಲ್ಲ ತನಕ ಅವನಿಗೆ ಮಹಾವಾಕ್ಯ ಉಪದೇಶ ಕೇಳಿಸಿ ಅದರಲ್ಲಿ ಅವನು ತನ್ನನ್ನು ತಾನು ತೊಡಗಿಸೋದಿಲ್ಲೋ ಅದರಲ್ಲಿ ಅವನಿಗೆ ಗೊತ್ತಾಗುವುದಿಲ್ಲ. ಅದರಿಂದ ನಾನು ಹೇಳ್ತೀನಿ, ತಿಳಿದವರನ್ನ ಯಾರು ತಿಳಿತಾರೆ ಅಂದ್ರೆ ತಿಳಿದವರೇ ತಿಳಿತಾರೆ. ಏನ್ರಿ ತಿಳಿದವರನ್ನ ಯಾರು ತಿಳಿತಾರೆ? ತಿಳಿದವರನ್ನ ತಿಳಿಯದವರು ಏನನ್ನು ತಿಳಿತಾರೆ? ಅಷ್ಟೇ. ಇದನ್ನ ಎಷ್ಟು ವರ್ಷದ ಹೇಳಿದ್ದೀನಿ ಅದ್ರ ಅರ್ಥ ಮಾಡ್ಕೊಳ್ಳಿ. ಈಶಾ ವರ್ಷ ಬೇಕಾದ್ರೆ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ ಕ್ಷಣ ಚಿರಕಾಲೇ ಕ್ಷಣಾರ್ಥದಲ್ಲಿ ತಾನ ಆತ್ಮನ ಇರುವುದೆಲ್ಲವೂ ಆತ್ಮವೇ. ಬಿಡ್ರಿ ಎಂತ ಪಾಪ ಮಾಡ್ಯಾನ, ಅದಕ್ಕೊಂದು ಸಂಬಂಧ ಇಲ್ಲ. ದಟ್ ಇಸ್ ಅವರ್ ಜ್ಞಾನ ಈ ಕ್ಯಾನ್ ಫರ್ಗ್ಯೂ ಹೋಲ್ ವರ್ಲ್ಡ್ ಈ ಕ್ಯಾನ್ ಫರ್ಗ್ಯೂ. ಇನ್ನು ಏನಾದರೂ ಭೂ ಮಾತಾ ಸ್ವಲ್ಪ ಪ್ರತಿಕ್ರಿಯೆಯನ್ನ ತೋರಿಸಬಹುದು ಪಾಪಿಗಳಿಗೆ, ಭೂಕಂಪಗಳಾಗಿಯೋ ಸುನಾಮಿಗಳಾಗಿಯೋ. ಈ ಭೂ ತಾಯಿ ಆದರೂ ಇನ್ನೂ ತನ್ನ ತಾಳ್ಮೆಯನ್ನು ತಪ್ಪಬಹುದು, ಆದ್ರೆ ಜ್ಞಾನಿ ತನ್ನ ತಾಳ್ಮೆಯನ್ನು ಎಂದು ತಪ್ಪದೆ ಅವ ಸಮಸ್ತ ಜಗತ್ತನ್ನೇ ಕ್ಷಮ ಮಾಡಿಬಿಡ್ತಾನೆ. ಯಾಕೆ ಅಂದ್ರೆ ಇದೆಲ್ಲ ಮಾಯಾ ಅಂತ ಗೊತ್ತಾಗುತ್ತದೆ. ಇದು ಯಾವ ಅರ್ಥವಿಲ್ಲ, ಇದು ಸಿನಿಮಾ ಸ್ಟೋರಿ ಹೇಳಿ. ಸಿನಿಮಾ ನೋಡ್ರೆ ಹೆಂಗ್ ಹೋಗ್ತಾ ಗೊತ್ತಾ, ಹೋಗ್ತಾರ ಏನಾದ್ರು ಹೋಗ್ತಾರ, ಅದು ಕೊನೇ ಸೀನ್ರ ತನಕ ಮುಂದೇನು, ಮುಂದೇನು, ಮತ್ತೇನಾಗ್ತದೆ ಮತ್ತೇನಾಗ್ತದೆ, ಭಾರಿ ರುಚಿಕಟ್ಟಾಗಿ ಭಾರಿ ಉತ್ಸಾಹಭರಿತರಾಗಿ ಕೊನೆಯ ಕಥೆಯ ಕೊನೆಯ ಕ್ಷಣದವರೆಗೂ ನೋಡ್ತಾರೆ. ಅದನ್ನು ನೋಡಿದ ನಂತರ ರೈತ ಮತ್ತೆ ಹತ್ಕೊಂಡು ಎಂದಂತ ಆದ ನಂತರ ಆ ಬಾಗಿಲು ಹೊರಗೆ ಬರ್ತಾರೆ. ಬಂದ ನೀವು ಕೇಳ್ರಿ ಹೇಗಿತ್ತೆ, ಎಲ್ಲ ಒಂದೇ ತರ ಇರ್ತಾರೆ. ಆವಾಗ ಅವನಿಗೆ ಎಚ್ಚರ ಆಗ್ತದೆ, ಇದ್ರೊಳಗೆ ಏನು ಸತ್ಯ ಇಲ್ಲ ಅಂತ ಎಚ್ಚರ ಆಗ್ತದೆ. ಹಾಗೆ ಜ್ಞಾನ ನಂತರ ಇದು ಸ್ಪಷ್ಟವಾಗಿರುತ್ತದೆ, ಇದ್ರೊಳಗೆ ಯಾವ ಸತ್ಯತೆಯೂ ಇಲ್ಲ, ಭ್ರಮೆ. ಆದ್ದರಿಂದ ಏನ್ ಸತ್ಯ? ಸರ್ವ ಸರ್ವ ಸರ್ವ ಸರ್ವ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ. ಅಂತ ಮನೆಗೆ ಕೋ ಮೋಹ ಕಶೋಕ, ಎಲ್ಲಿಯ ಮೋಹ ಎಲ್ಲಿಯ ಶೋಕ ಅನ್ನೋದನ್ನ ನಾವು ಹಿಂದೆ ಏಳನೇ ಶ್ಲೋಕದ ಅಭ್ಯಾಸ ಮಾಡಿದ್ವಿ. ಇತಿ ಶೋಕ ಮೋಹಾದಿ ಅಸಂಭವ ಶ್ರುತಿ. ಜ್ಞಾನಿಗೆ ಶೋಕ ಮತ್ತು ಮೋಹಗಳು ಸಂಭವ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತಾರೆ. ಅವಿದ್ಯಾ ಸಂಭವಾತ್ ಅವಿದ್ಯಾ ಅಸಂಭವಾದ ತತ್ ಉಪಾದಾನಸ್ಯ ಕರ್ಮಣಃ ಅಪಿ ಅನುಪಪತ್ತಿಂ ಅವೋಚ್ಯಾಮ. ನಾವು ಈಗಾಗಲೇ ಇದನ್ನ ಹೇಳಿ ಮುಗಿಸಿದ್ದೇವೆ. ಏನು ಅಂತಂದ್ರೆ ಅವಿದ್ಯಾ ಪುನಃ ಮತ್ತೆ ಅವಿದ್ಯಾ ಎನ್ನುವುದು ಸಂಭವಿಸುವುದಿಲ್ಲ. ಏನಪ್ಪಾ ಇದು ಅವಿದ್ಯಾ? ಇದು ಶರೀರವನ್ನ ಮತ್ತು ಕರ್ಮಗಳನ್ನ ಮಾಡಿಕೊಂಡು ಹೋಗಲಿಕ್ಕೆ ಉಪಾದಾನಸ್ಯ ಕರ್ಮಣ ಉಪಾದಾನಸ್ಯ ಅವಿದ್ಯಾ ಅಸಂಭವಾತ್. ಇನ್ನೊಬ್ಬರ ಅನ್ವಯ ಕರ್ಮಣ ಅಪಿ ಉಪಾದಾನಸ್ಯ ಅವಿದ್ಯಾ ಅಸಂಭವಾತ್. ಶರೀರಕ್ಕೂ ಕರ್ಮಕ್ಕೂ ಅಲ್ಲ, ಕರ್ಮಕ್ಕೂ ಮತ್ತು ಇದಕ್ಕೆ ಉಪಾದಾನವಾಗಿರುವಂತಹ ಏನು ಅವಿದ್ಯಾ ಇದೆಯೋ ಈ ಅವಿದ್ಯಾ ಪುನಃ ಮತ್ತೆ ಬರುತ್ತದೆ. ಅಸಂಭವ ಅನುಭವ ಕಿಂ ಅವೋಚಾಮ ಕರ್ಮನ. ಆದ್ದರಿಂದ ನೋಡಿ ಚಂದ ಬರ್ತಾರವರು, ಉಪಾದಾನವಾಗಿರುವಂತಹ ಶರೀರವು ಪುನಃ ಅವಿದ್ಯಾ ಮೂಲಕವಾಗಿ ಅವನಿಗೆ ಪ್ರಾಪ್ತವಾಗುತ್ತದೆ ಎನ್ನುವುದೇನಿದೆಯೋ ಇದು ಅನುಪಪತ್ತಿ. ಇದು ಎಂದಿಗೂ ಬಂದು ಬರುವುದಿಲ್ಲ. ಮತ್ತೆ ಜೊತೆಗೆ ಕರ್ಮವೂ ಕೂಡ ಪುನಃ ಮತ್ತೆ ಅವನು ಮಾಡಬೇಕಾಗ್ತದೆ ಅನ್ನೋದು ಕೂಡ ಬಂದು ಬರುವುದಿಲ್ಲ. ಕರ್ಮಣಃ ಅಪಿ ಕೂಡ, ಕರ್ಮಣಃ ಅಪಿ ಕರ್ಮವೂ ಕೂಡ ಪುನಃ ಅವನಿಗೆ ಹೊಂದಿ ಬರುತ್ತದೆ. ಯಾರು ಅವನಿಗೆ ಅಂದ್ರೆ ಜ್ಞಾನಿಗೆ. ಅನುಪತ್ತಿ ಅವೋಚಾಮ ಹೊಂದಿ ಬರುವುದಿಲ್ಲ ಎನ್ನುವುದನ್ನ ಈಗಾಗಲೇ ನಾವು ಹೇಳಿ ಆಗಲಿ. ಅಮೃತಂ ಅಶ್ನುತ ಗಿರಿ, ಅಮೃತಂ ಅಶ್ನುತ ಗಿರಿ ಅಪೇಕ್ಷಿತ ಅಮೃತಂ ಅಮೃತ ಇವನು ಬಯಸಿದ ಅಮೃತತ್ವ, ಇವನು ಬಯಸಿದ ಅಮೃತತ್ವ. ಯಾವ ಅಮೃತತ್ವವನ್ನು ಬಯಸಿದ್ದಾನೆ? ಪುನಃ ಮತ್ತೆ ಹುಟ್ಟು ಸಾವುಗಳು ಇಲ್ಲದೆ ಇದ್ದಂತಹ ಅಮೃತತ್ವವನ್ನ ಇವನು ಬಯಸಿದ್ದಾನೆ. ಆ ಬಯಸಿದ ಅಮೃತತ್ವವನ್ನ ಇವನು ಅಶ್ನುತ ಅದನ್ನ ಅನುಭವಿಸುತ್ತಾನೆ. ಭಾಷ್ಯ ವಿದ್ಯಾಶಬ್ದೇನ ಪರಮಾತ್ಮ ವಿದ್ಯಾಗ್ರಹಣೇ ನಿರಣ್ಮಯೇನ ವಿದ್ಯಾವಿನಾ ದ್ವಾರ ಮಾರ್ಗಾಗಿ ಯಾಚನಂ ಅನುಪಪತ್ತಂ ಸ್ಯಾತ್ ತಸ್ಮಾತ್ ಉಪಾಸನೆಯ ಸಮುಚ್ಚಯ ಪರಮಾತ್ಮ ವಿಜ್ಞಾನ ಪರಮಾತ್ಮ ಅವಿಜ್ಞಾನೇನ ಪರಮಾತ್ಮ ವಿಜ್ಞಾನೇನ ಇತಿ ಯಥಾತ್ಮಾ ಅಭಿಖ್ಯಾತಃ ಅಭಿವ್ಯಾಖ್ಯಾತ ಸಾಧ್ಯವಿದೆ. ಯಾವ ಅರ್ಥವನ್ನಂತೆ ವಿದ್ಯಾಶಬ್ದೇನ ಪರಮಾತ್ಮ ವಿದ್ಯಾಗ್ರಹಣೆ ಆ ಮೂಲಕವಾಗಿ ಹಿರಣ್ಮಯೇನ ಇತ್ಯಾದಿ ದ್ವಾರ ಮಾರ್ಗಾದಿ ಯಾಚನ ಅನುಪನ್ನ ಸ್ಯಾತ್. ವಿದ್ಯಾಶಬ್ದ ನಾವು ಪ್ರಾರಂಭ ಮಾಡಿದ್ದು ವಿದ್ಯಾಶಬ್ದ, ನೀನು ಮಧ್ಯದ ಅಪಸ್ವರ ಎತ್ತಿದ ವಿದ್ಯಾಶಬ್ದ. ನೀನು ಕರ್ಮಜ್ಞಾನ ಸಮುಚ್ಚಯದಲ್ಲಿ ನೀನು ಅಪಸ್ವರ ಎತ್ತಿದಿ, ಆವಾಗ ವಿದ್ಯಾಶಬ್ದವನ್ನು ಪುನಃ ನಾನು ಸಂಭೂತಿ ಅಸಂಭೂತಿ ಉಪನಿಷತ್ ಶಬ್ದವನ್ನು ತಂದು ಆ ವಿದ್ಯಾನ ಬ್ಯಾರೆ ಅಂತ ತೋರಿಸ್ಕೊಳ್ಬೇಕಾಗಿ. ಅದು ನಾವು ಎತ್ಕೊಂಡ ವಿದ್ಯಾ ಏನಿದೆಯೋ ಅದು ಪಾರಮಾರ್ಥಿಕ ವಿದ್ಯಾ. ಅದು ಅಮೃತಂ ಅಶ್ನುತ ಇಲ್ಲಿ ಅಪೇಕ್ಷಿತ ಅಮೃತಂ, ಅದು ನಾವು ಅನ್ಕೊಂಡಂತಹ, ಅದು ನಾವು ಗುರುತಿಸಬೇಕಾದಂತಹ ಅಮೃತತ್ವ. ಅದು ಮೋಕ್ಷ, ಅದು ಆತ್ಮಶಬ್ದ ಆತ್ಮವಿದ್ಯಾ. ಆ ವಿದ್ಯಾಶಬ್ದೇನ ಪರಮಾತ್ಮ ವಿದ್ಯಾಗ್ರಹಣೆ ಪಾರಮಾರ್ಥಿಕ ವಿದ್ಯೆಯನ್ನ ಬಂದುವುದು. ಹಿರಣ್ಮಯೇನ ಅನ್ನುವ ಶಬ್ದದಿಂದ ನಾವು ಏನು ಹೇಳಿದೀವಿ ಅದಕ್ಕೆ ಇದಕ್ಕೆ ಯಾವ ಹೊಂದಾಣಿಕೆ ಇಲ್ಲ. ಅದು ದ್ವಾರ ಮಾರ್ಗಾದಿನ, ಅದು ಬೇರೆ ಬೇರೆ ದ್ವಾರವನ್ನು ತೋರಿಸ್ತದೆ, ಬೇರೆ ಬೇರೆ ಪಾಸನ್ನು ತೋರಿಸ್ತದೆ, ಬೇರೆ ಬೇರೆ ಎಂಟ್ರಿಯನ್ನು ತೋರಿಸ್ತದೆ. ಹೌದೋ ದ್ವಾರ ಮಾರ್ಗಾದಿ ಯಾಚನಂ ಅಂದ್ರೆ ದಕ್ಷಿಣಾಯನ ಉತ್ತರಾಯಣ ಇತ್ಯಾದಿ ಯಾಚನಂ. ಮತ್ತೆ ನೀನು ಯಾಚನೆ ಮಾಡಬೇಕಾಗ್ತದೆ, ಇಲ್ಲಿ ಆತ್ಮ ವಿಚಾರಕ್ಕೆ ಏನನ್ನೂ ಯಾಚಿಸುವ ಅವಶ್ಯಕತೆ ಇಲ್ಲ. ಅನುಪಪನ್ನ ಸ್ಯಾತ್ ಅದು ಇಲ್ಲಿ ಮಂದಿ ಬರೋದಿಲ್ಲ. ಎಲ್ಲಿ ಮಂದಿ ಬರೋದಿಲ್ಲ? ನಾವು ಅದು ನಾವು ಗುರುತಿಸಬೇಕಾದಂತಹ ಕಾಲಮಾನಿಕ ಆತ್ಮವಿದ್ಯೆಯಲ್ಲಿ ಅದು ಮಂದಿ ಬರುವುದಿಲ್ಲ. ಯಾವುದು ಮಂದಿ ಬರುವುದಿಲ್ಲ? ಸಮುಚ್ಚಯ ಶಬ್ದ ಮಂದಿ ಬರುವುದಿಲ್ಲ. ತಸ್ಮಾತ್ ಉಪಾಸನೆಯ ಸಮುಚ್ಚಯ ನ ಪರಮಾತ್ಮ ವಿಜ್ಞಾನ ಇತಿ. ಪರಮ ಪಾರಮಾರ್ಥಿಕ ವಿಜ್ಞಾನದೊಳಗೆ ಉಪಾಸನ ಆಗಲಿ ಅಥವಾ ಸಮುಚ್ಚಯವಾಗಲಿ ಅಲ್ಲಿ ಮಂದಿ ಬರುವುದಿಲ್ಲ. ಯಥಾಸ್ಮ ಅಭಿವ್ಯಾಖ್ಯಾತ, ನಾವು ಈ ಮುಂಚಿತವಾಗಿ ಇವೆಲ್ಲವನ್ನು ಸಾಕಷ್ಟು ವಿವರಿಸಿರುತ್ತೇವೆ. ಮಂತ್ರಾಣಾಮ ಅರ್ಥ ಇತಿ ಉಪರಮ್ಯತೆ. ಪುನಃ ಅದೇ ವಿಷಯವನ್ನ ಈ ಮಂತ್ರದ ಅರ್ಥ ಅಂತ ನಾವು ಇದು ನಿಮಗೆ ಸ್ಪಷ್ಟಪಡಿಸುತ್ತೀವಿ. ಇದು ಒಂದು ಏನೊಂದು ತಾತ್ಪರ್ಯ ನಿರ್ಣಯ ಅಂತ. ಕುಲ ಉಪನಿಷತ್ತಿನ ಕೊನೆಯಲ್ಲಿ ತಾತ್ಪರ್ಯ ನಿರ್ಣಯ ಅಂತ, ಅಲ್ಲಿ ಸ್ವಲ್ಪ ವಿವೇಚನೆ, ಸ್ವಲ್ಪ ಚಿಂತನ, ಆ ಚಿಂತನಾ ಸಹಿತವಾಗಿ ತಾತ್ಪರ್ಯ ನಿರ್ಣಯ. ಏನ್ ತಾತ್ಪರ್ಯ? ಮೂರೇ ಮೂರು ವಿಷಯ ಇದೆ. ಜ್ಞಾನದಿಂದಲೇ ಮೋಕ್ಷ, ಇದಕ್ಕೆ ಪ್ರಮಾಣ ಶಾಸ್ತ್ರ. ಸಂಶಯ ಸಂದೇಹಗಳೇನು ಅಂತಂದ್ರೆ ಕರ್ಮಗಳಿವೆ ಅನ್ನಬಹುದು. ಜ್ಞಾನ ನಂತರವೂ ಕರ್ಮಗಳು ಮಾಡ್ತಾರೆ ಕಾಣಿಸ್ತದೊಂದು. ಮತ್ತು ಉಪನಿಷತ್ತು ಕೂಡ ಹೇಳಿದೆ, ನೀನು ದೀರ್ಘಕಾಲದವರೆಗೆ ಇದೇ ಪ್ರಕಾರ ಕರ್ಮವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ 100 ವರ್ಷ ಬಾಳು ಅಂತೇಳಿ ಉಪನಿಷತ್ತು ಕೂಡ ಹೇಳಿದೆ. ಹೀಗಾಗಿ ಕರ್ಮದ ಸ್ಥಾನ ಎಲ್ಲಿದೆ? ಅದಕ್ಕೆ ನಾವು ಹೇಳ್ತೀವಿ, ಜ್ಞಾನದಿಂದ ಮೋಕ್ಷ ಸಾಧ್ಯ ಇಲ್ಲ. ಜ್ಞಾನ ಬೇಕು, ಜೊತೆಗೆ ಬೇಕು, ಕರ್ಮನೂ ಬೇಕು. ಇದು ಎರಡನೇ ಸಂಗತಿ. ಮೂರನೇ ಸಂಗತಿ, ಉಪಾಸನಾ ಕರ್ಮ ಸಂಭೂತಿ ಅಸಂಭೂತಿ ಎಲ್ಲ ವಿಷಯ ಒಟ್ಟು ಸೇರಿಸಿ ಇದು ಒಂದಕ್ಕೊಂದು ವಿರುದ್ಧವಾಗಿದ್ದರಿಂದ ಇದರಲ್ಲಿ ಸಮುಚ್ಚಯ ಸಾಧ್ಯವಿಲ್ಲ. ಏನು ಮಾಡ್ತಾರೆ, ಉಪಾಸನ ಮಾಡ್ತಾರೋ ಅದು ತಕ್ಕಂತೆ ಫಲವನ್ನು ಪಡೀತಾರೆ, ಆ ವಿಷಯ ಬೇರೆ. ಆ ವಿಷಯವು ನಮ್ಮ ಪಾರಮಾರ್ಥಿಕ ವಿಷಯವಲ್ಲ, ಅದು ಗೌಣಾರ್ಥದ ಪಾರಮಾರ್ಥಿಕ ವಿಷಯ. ಅದು ಗೌಣಾರ್ಥದ ಆತ್ಮ ವಿಚಾರ. ಗೌಣ ಆತ್ಮ ನಮ್ದು ಮುಖ್ಯ ಆತ್ಮ. ಹೌದು, ಗೌಣಾತ್ಮ. ಗೌಣಾತ್ಮ ಮತ್ತು ಕರ್ಮ ಎರಡು ಒಂದೇ ಬ್ರಾಕೆಟ್. ಇದು ತಾತ್ಪರ್ಯ. ಆದ್ದರಿಂದ ಸಮುಚ್ಚಯದಿಂದ ಮೋಕ್ಷ ಸಾಧ್ಯವಿಲ್ಲ, ಸಮುಚ್ಚಯದಿಂದ ಕ್ಲಾರಿಟಿ ಜ್ಞಾನ ಇರೋದಿಲ್ಲ, ಮತ್ತು ಜ್ಞಾನದಿಂದಲೇ ಅಜ್ಞಾನದ ನಿವಾರಣೆ ಆಗ್ತದೆ, ಆ ಮೂಲಕವಾಗಿ ಮೋಕ್ಷವು ಸಾಧ್ಯ. ಆ ಮೋಕ್ಷವನ್ನು ಹೊಂದಿದ್ದಾಗಿದ್ದಲ್ಲಿ ಉಪನಿಷತ್ ಅಧ್ಯಯನ ಮಾಡಬೇಕು. ಉಪ ಅಂದ್ರೆ ಸಮೀಪ, ನೀ ಅಂದ್ರೆ ನಿಶ್ಚಯ. ಯಾರ ಸಮೀಪದಲ್ಲಿ ಹೋಗಿ ನಾವು ಜ್ಞಾನವನ್ನು ಪಡೆಯುವುದರಿಂದ ನಿಶ್ಚಿತವಾಗಿಯೂ ಕೂಡ ಅವಿದ್ಯಾ ಕಾಮ ಕರ್ಮ ಅನ್ನುವಂತಹ ಗ್ರಂಥಿಗಳು ಕತ್ತರಿಸಿ ಹೋಗುತ್ತವೆಯೋ, ಹುಟ್ಟು ಸಾವುಗಳ ಚಕ್ರ ನಿಂತು ಹೋಗುತ್ತವೆಯೋ, ಮತ್ತು ಬ್ರಹ್ಮನನ್ನ ಪ್ರಾಪ್ತಿ ಮಾಡಲು ಸಾಧ್ಯವೋ, ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಅಂತ ಉಪನಿಷತ್ತನ್ನ ಪ್ರಮಾಣ ಅಂತಲೇ ಶರಣಾಗತನಾಗಿದ್ದೆ. ಆದರೆ ಆ ಪ್ರಮಾಣಗಳು ಹೇಗೆ ನಿನ್ನ ಕಣ್ಣುಗಳನ್ನು ಮೋಸ ಮಾಡೋದಿಲ್ಲವೋ, ಹೇಗೆ ನಿನ್ನ ಇಂದ್ರಿಯಗಳು ನಿನ್ನ ಮೋಸ ಮಾಡೋದಿಲ್ಲವೋ, ಹಾಗೆ ಈ ಪ್ರಮಾಣ ಶಾಸ್ತ್ರ ಪ್ರಮಾಣ ಅನ್ನುವಂತಹ ದೇವಿಯೋ ಅದು ನಿನಗೆ ಎಂದೂ ಮೋಸ ಮಾಡೋದಿಲ್ಲ. ಶಾಸ್ತ್ರವು ಸದಾ ಕಾಲ ರಕ್ಷಿಸುತ್ತದೆ. ಅದನ್ನು ನೀನು ಶಾಸ್ತ್ರ ಮಾಡಿದ್ರೆ ಮುಂದುವರಿ ಅಂತ ಹೇಳಿ ಎರಡನೇ ಉಪನಿಷತ್ತಿಗೆ ನಾವು ಹೋಗ್ತಾ ಇದ್ದೇವೆ. ನಾಳೆಯಿಂದ ಕಠೋಪನಿಷತ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ